ಯಜ್ಞದಲ್ಲಿ ಋಗ್ವೇದಿಗಳು ಸ್ತೋತ್ರಕ್ಕೋಸ್ಕರ ಬಳಸ್ತಾರೋ ಅದು ಅರ್ಥ. ಯಜ್ಞದಲ್ಲಿ ಮೊದಲು ಶಂಸನ ಶಸ್ತ್ರಮಂತ್ರಗಳು ಅಂತ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೆಳಿಗ್ಗೆ ಎರಡು ಮಧ್ಯಾಹ್ನ ಎರಡು ಸಾಯಂಕಾಲ ಎರಡು ಮಂತ್ರ ಸಮುದಾಯಗಳು ಶಸ್ತ್ರಗಳಿವೆ. ಆ ಶಸ್ತ್ರಗಳಲ್ಲಿ ಭಗವಂತನ ಪ್ರಶಂಸೆಗೋಸ್ಕರ ಯಾವ ಮಂತ್ರಗಳನ್ನು ಬಳಸ್ತಾರೋ ಅವು ಮುಖ್ಯಗಳು. ಆದರೆ ಯಾವ ಮಂತ್ರಗಳನ್ನು ಸಾಮಗಾನಕ್ಕೋಸ್ಕರ ಬಳಸ್ತಾರೋ ಅವು ಸಾಮಗ್ರಿ. ಹಾಗಾಗಿ ಋಗ್ವೇದದಲ್ಲಿ ಎರಡು ಮುಖಗಳು, ಶಸ್ತ್ರ ಅಥವಾ ಊರ್ಧ ಮತ್ತು ಸ್ತೋತ್ರ ಅಥವಾ ಸಾಮ. ಅದನ್ನು ಹೇಳ್ತಾರೆ ತದೂರ್ಧಂ. ಅವನು ಎಲ್ಲ ಋಗ್ವೇದದಿಂದ ಪ್ರತಿಪಾದ್ಯನಾಗಿ ರಕ್ಷಕ ವಾಚ್ಯನಾದವನು ಹೃದಯ ನಮ್ಮ ಕಣ್ಣಿನಲ್ಲಿ ಇರತಕ್ಕಂಥವನು ಅವನೇ ರಕ್ಷ. ತದೂರ್ಧಂ ಅವನೇ ಉಕ್ತ ಶಬ್ದ ವಾಚ್ಯ. ಯಾಕೆಂದ್ರೆ ಎಲ್ಲದರ ಉತ್ಥಾಪಕ. ಪ್ರಪಂಚದಲ್ಲಿ ಪ್ರತಿಯೊಂದು ಎದ್ದು ನಿಲ್ಲುವುದು ಅವನಿಂದ, ಗಿಡಬಳ್ಳಿಗಳು ನೆಲದಂತೆ ಚಿಗುರು ಮೇಲಕ್ಕೆ ಬರುವುದು ಅವನಿಂದ, ಪ್ರಾಣಿಗಳು ತಾಯಿಯ ಗರ್ಭದಿಂದ ಕೆಳಕ್ಕೆ ಬಿದ್ದು ಎದ್ದು ನಿಲ್ಲುವುದು ಅವನಿಂದ, ಮನುಷ್ಯರು ಎಷ್ಟು ವಿಚಿತ್ರ ನೋಡಿ, ಪ್ರಾಣಿಗಳು ಮೇಲೆ ಭಗವಂತನಿಗೆ ಹೆಚ್ಚು ಫೇವರಿಟೀಸ್ ಇರಬೇಕು. ಯಾಕೆಂದ್ರೆ ಅವು ಗರ್ಭದಿಂದ ಬಿದ್ದ ತಕ್ಷಣ ಎದ್ದು ನಿಲ್ತಾವೆ. ಮನುಷ್ಯ ಪ್ರಾಣಿಗೆ ಕನಿಷ್ಠ ಒಂದು ವರ್ಷ ಬೇಕಾಗುತ್ತೆ ಭಯಾನತೆ. ಯಾವ ಪ್ರಾಣಿ ಇಷ್ಟು ದುರ್ಬಲವಾದದ್ದಿಲ್ಲ, ಬಿದ್ದ ತಕ್ಷಣ ಎದ್ದು ನಿಂತು ತಾಯಿಯ ಹತ್ರ ಹೋಗ್ತಾರೆ. ಮನುಷ್ಯ ಪ್ರಾಣಿಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಇಸ್ ಒನ್ ಇಯರ್. ಎಷ್ಟು ದುರ್ಬಲ ಈ ಮನುಷ್ಯ. ಕಾರಣ ಏನು ಗೊತ್ತಿಲ್ಲ, ಮನುಷ್ಯರಿಗೆ ಯಾವಾಗಲೂ ಇನ್ನೊಬ್ಬರು ನೋಡಿಕೊಳ್ಳುವರು ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ರು. ಅವುಗಳಿಗೆ ಯಾರಾದರೂ ಕಾಲು ತೊಗೊಂಡ ಬಿಡುತ್ತೆ, ತಾಯಿ ಎತ್ತಿಸೋದ್ರೆ ಎತ್ತಿರುತ್ತೆ, ಇಲ್ಲಾಗಲೇ ಎತ್ತಿಕೊಳ್ಳುವರು ಇದ್ದಾರಲ್ಲ ನಾವು ನಿಧಾನವಾಗಿ ಹೇಳುವ ಅಂತ. ಈ ಸುಮಾರು ಹತ್ರ ಬರುವುದೇ ಇನ್ನೊಂದು ಹೆಲ್ಪ್ ನಮಗೆ ಬೇರೆ ಕಡೆಯಿಂದ ಬರುತ್ತೆ ಅಂದಾಗ ನಾವು ಅದನ್ನು ಮಾಡುವುದನ್ನು ಬಿಡ್ತೀವಿ. ಪ್ರಾಯ ಯಾವ ತಾಯಂದಿರು ಮಗುವನ್ನು ಎತ್ತಿಕೊಳ್ಳುವುದನ್ನು ಬಿಟ್ಟರೆ ಅವರು ಹುಟ್ಟಿ ದಿವಸ ನಿಲ್ತಾವ ಅಂತ ನಾವು ಸಂಶಯ. ಯಾಕೆಂದ್ರೆ ಎತ್ತಿಕೊಳ್ಳುವರು ಇದ್ದಾರೆ ಅಂತ ನಾವು ಹೇಳುವುದಿಲ್ಲ. ಪ್ರಾಣಿಗಳು ಎತ್ತಿಕೊಳ್ಳುವರಿಲ್ಲ, ಯಾವ ಎತ್ತಿಕೊಳ್ಳುವರಿಲ್ಲ, ಎರಡು ಎತ್ತರ ಗತಿ ಇಲ್ಲ ಎಂದು ನಿಲ್ತಾರೆ. ಈ ಅಸಹಾಯಕತೆಯೇ ಶಕ್ತಿ ಅನ್ಕೊಳ್ಳುವುದು. ಮನುಷ್ಯನಿಗೆ ಇನ್ನೊಬ್ಬರ ನೆರವು ಉಂಟು ಅನ್ನೋ ಭರವಸೆಯಿಂದ ಅವರು ನಿಧಾನವಾಗಿ ಬಿಡಿಯೋದು. ಅದಕ್ಕೆ ಉತ್ತಮ್ ಅವನೇ ಎಲ್ಲವನ್ನೂ ಎಬ್ಬಿಸುವವನಪ್ಪ. ಬಿದ್ದದ್ದನ್ನು ಎಬ್ಬಿಸುವವನು, ಹೇಳಿ ಎದ್ದು ನಿಲ್ಲಿಸುವನು ಅವನು, ನೆಲದಲ್ಲಿ ಬಿದ್ದರೆ ಬೀಜವನ್ನು ಚಿಗರಿಸುವವನು ಅವನು, ಸೂರ್ಯನ ಪ್ರಕಾಶ ಬಿದ್ದರೆ ಮೇಲಕ್ಕೆ ಬರುತ್ತೆ. ಹಾಗೆ ಎಲ್ಲರ ಉತ್ಥಾಪಕ ಸೂರ್ಯನಲ್ಲಿ ಇರತಕ್ಕಂಥ ಭಗವಂತನೇ ಉರುತ್ತ. ಅವನೇ ಕಣ್ಣಿನಲ್ಲಿದ್ದಾನೆ, ಅವನೇ ಉರುತ್ತ. ಆಮೇಲೆ ತತ್ಸಾಮ ಎಲ್ಲರಲ್ಲೂ ಸಮಾನವಾಗಿರ್ತಕ್ಕ ಮತ್ತೆ ಪ್ರಾಣಿ ಮೇಲೆ ನಾವು ಹೇಳಿದ್ರೆ ಅಲ್ಲ ಅಂದರು. ಪ್ರಾಣಿ ಮೇಲೆ ವಿಶೇಷ ಅನುಗ್ರಹ, ಮನುಷ್ಯರ ಮೇಲೆ ಕಮ್ಮಿ ಅನುಗ್ರಹ ಇಲ್ಲ. ಅವರವರ ಯೋಗ್ಯತೆಯಂತೆ ಅವರವರನ್ನು ಉದ್ಧಾರ ಮಾಡುತ್ತಾನೆ, ಅವರವರನ್ನು ಎಬ್ಬಿಸ್ತಾನೆ. ಅವನೇನೂ ವ್ಯತ್ಯಾಸ ಇಲ್ಲ, ಸಾಮ ಸಮಾನವಾಗಿದ್ದಾನೆ ಎಲ್ಲ ರೂಪಗಳಲ್ಲೂ. ಅಷ್ಟೇ ಅಲ್ಲ, ತದ್ವಜುಹು ತದ್ಬ್ರಹ್ಮ ಅವನೇ ರಕ್ ಶಬ್ದವಾಚ್ಯ, ಅವನೇ ಉರ್ತ ಶಬ್ದವಾಚ್ಯ, ಅವನೇ ಸಾಮ ಶಬ್ದವಾಚ್ಯ, ಅವನೇ ಯಜುಶಬ್ದವಾಚ್ಯ. ಯಾಕೆಂದ್ರೆ ಇಜ್ಜತೆ ಇತಿ ಯಜುಹು. ಎಲ್ಲರೂ ಎಲ್ಲ ವಿಧದ ಆರಾಧನೆ ಮಾಡಲಿ, ಯಾರು ಯಾರ ಹೆಸರಿನಲ್ಲಿ ಏನು ಆರಾಧನೆ ಮಾಡಲಿ, ಅದು ಹೋಗಿ ಸರ್ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಚ್ಚತಿ. ಯಾಕೆಂದ್ರೆ ಅವರು ಅವರವರಿಗೆ ಗೊತ್ತಿರುವ ಹೆಸರಿನಲ್ಲಿ ಮಾಡ್ತಾರೆ. ಮುಸಲ್ಮಾನರು ದೇವರನ್ನು ಪೂಜೆ ಮಾಡಬೇಕು ಅಂದ್ರೆ ಅವರು ವಿಷ್ಣು ಅಂತ ಯಾಕೆ ಹೇಳ್ತಾರೆ, ಗೊತ್ತಿಲ್ಲ ಹೆಸರಿಗೆ. ಅವರು ಅಲ್ಲಾಹ್ ಅಂತಾರೆ. ಇನ್ನು ಇಂಗ್ಲಿಷ್ನರು ಪಾಶ್ಚಾತ್ಯರು ಗಾಡ್ ಅಂತಾರೆ, ಶೈವರು ಈಶ್ವರ ಅಂತಾರೆ, ಶಿವ ಹರಹರ ಮಹಾದೇವ ಅಂತಾರೆ. ಇವರು ಯಾರ್ಯಾರೋ ಏನೇನೋ ಅಂತಾರೆ, ಯಾರು ಏನೇ ಇರಲಿ ಅವರಿಗೆ ಅರ್ಥ ಆಗತ್ತಲ್ಲ. ಅದು ಸರ್ವದೇವ ನಮಸ್ಕಾರ. ಅವನು ಎಲ್ಲರೂ ಮಾಡಿರತಕ್ಕಂಥ ಆರಾಧನೆಯನ್ನು ಕೂಡ ಸ್ವೀಕರಿಸುವ ಒಬ್ಬನೇ ಆದ್ದರಿಂದ ಅವನು ಯಜುಹು. ಯಜುಹು ಅಂದ್ರೆ ಎಲ್ಲರಿಂದಲೂ ಪೂಜಿಸಲ್ಪಡುವವನು. ಇಚ್ಛೆಗೆ ಇದು ಯಜುಹು. ನೀವು ಯಾವ ಹೆಸರಿನಿಂದ ಯಾವ ಫಾರ್ಮಿನಿಂದ ಪೂಜೆ ಮಾಡಿ, ಅವರವರಿಗೆ ಗೊತ್ತಿರುವ ಫಾರ್ಮ್ ಅವರವರಿಗೆ ಗೊತ್ತಿರುವ ಹೆಸರನ್ನೆಲ್ಲ ಅವರವರು ಮಾಡ್ತಾರೆ. ಅವ್ರು ಎಲ್ಲ ಬರ್ತದೆ ಪಾಪ ಗೊತ್ತಿಲ್ಲ ನೀವು ಏನ್ ಮಾಡಿದ್ರು. ಎಲ್ಲ ಫಾರ್ಮಿನ ಒಳಗೆ ಇರತಕ್ಕವನವನೇ ತಾನೇ ಸರ್ವರೂಪ ಸರ್ವನಾಮ. ಎಲ್ಲ ಫಾರ್ಮಿನಲ್ಲಿ ಎಲ್ಲ ನಾಮಗಳಿಂದ ವಾಚನಾಗಿ ಎಲ್ಲ ಆಕಾರಗಳಿಂದ ಇರುವವನವನಾದ್ದರಿಂದ ಯಾವ ಆಕಾರದಲ್ಲಿ ಪೂಜೆ ಮಾಡಲಿ, ಯಾವ ನಾಮದಿಂದ ಪೂಜೆ ಮಾಡಲಿ, ಅವನು ಸ್ವೀಕಾರ ಮಾಡ. ಅದನ್ನು ಅವನೇ ಜೋ. ಯಾಕೆಂದ್ರೆ ತತ್ ಬ್ರಹ್ಮ ಎಲ್ಲಕ್ಕಿಂತ ದೊಡ್ಡ ವಸ್ತು ಅವನು. ಯಾವ ಶಬ್ದದಿಂದ ಕರೆದೇನು, ಯಾವ ರೂಪದಿಂದ, ಎಲ್ಲ ರೂಪವೂ ಎಲ್ಲ ನಾಮಗಳಿಂದ ವಾಚನಾಗಿ ಎಲ್ಲಕ್ಕಿಂತ ದೊಡ್ಡವನಾಗಿರ್ತಕ್ಕಂಥ ಅವನೇ ಕಣ್ಣಿನೊಳಗಿದ್ದಾನೆ, ಅವನು ಆದಿತ್ಯದಲ್ಲಿದ್ದಾನೆ. ಹೀಗೆ ಉಪಾಸನೆ ಮಾಡಿದ್ರೆ ಇವನ ರೂಪ ಹೇಳಲೇ ಇಲ್ಲ, ನೀವು ಇವನ ಹೆಸರು ಹೇಳಲಿಲ್ಲ, ಇದೆಲ್ಲ ಹೇಳಿದೆ ಹೌದು, ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲ ಅದು ಅಲ್ಲಿ ಹೇಳಲಿಲ್ಲ. ಈ ಇವನ ಕಥೆ ಏನು, ಇವನು ಯಾವ ಉಪಾಸನೆ ಮಾಡಬೇಕು ಅಲ್ಲಿ ಹೇಳಿದ್ರೆ ಆ ಪ್ರಣಥಾತ್ ಸರ್ವ ಏವ ಸುವರ್ಣ ತಥಾ ಕಪ್ಯಾ ಸಂಪುಗಳಿಗೆ ದೇವ ಭಕ್ಷಿಣಿ ಅವರ ಕಣ್ಣಿಗೆ ಅವನು ಅವನ ಆಚೆಯ ದೇಶದಲ್ಲಿ ಪ್ರಚಾರ ಮಾಡ್ತಕ್ಕವರಿದ್ದಾರೆ ಸರಸ್ವತಿ ಭಾರತಿ ಮತ್ತು ಮುಖ್ಯ ಪ್ರಾಣರು. ಇವನಿಗೆ ಏನು ಪರಿವಾರ ಏನು ಹೇಳಿಲ್ಲ, ಯಾಕೆ ಹೇಳಿಲ್ಲ ನೋಡಿದರೆ ತಸ್ಯ ಏತಸ್ಯ ತದೇವ ರೂಪಂ ಯದಮುಷ್ಯ ರೂಪಂ ಈ ತಸ್ಯ ಏತಸ್ಯ ಈ ಕಣ್ಣಿನಲ್ಲಿ ಇರತಕ್ಕ ಭಗವಂತನಿಗೆ ತದೇವ ರೂಪಂ ಅದೇ ರೂಪ ಅವರು ಪಾಠ್ಯದ ಮುಷ್ಯ ರೂಪಂ ಸೂರ್ಯನಲ್ಲಿರ್ತಕ್ಕಂಥ ಸಂಸ್ಕೃತಿ ಯಾವ ರೂಪವನ್ನು ಹೇಳಿದೆವು ನಾವು ಹಿರಣ್ಯಶ್ಮಶ್ರು ಹಿರಣ್ಯವರ್ಣ ಈ ಕೆಂಪು ಬಣ್ಣ ಚಿನ್ನದಂಥ ಕೆಂಪು ವರ್ಣ ಸುರಣ್ಮಯ ಅರಿಷಿತವಾದ ರಮಣೀಯವಾದ ಚಿನ್ನದಂಥ ಉತ್ತರ ಚಿನ್ನದಂಥ ಉದಿಸು ಕೂಡಿದಂಥ ಬಣ್ಣ ಕರ್ಮಾನಂದಮಯವಾದ ಬಣ್ಣ ಹಸುಗಂಪು ಬಣ್ಣ ಅದು ಸಾವಿರಕ್ಕೆ ತಲೆಯ ತನಕ ರೋಮ ರೋಮವು ಕೆಂಪು ಬಣ್ಣದಿಂದ ಸುಖಿತಾ ಇದೆ ಅದು ಮೊದಲ ಹೇಳಿದವಲ್ಲ ಸಸ್ಯ ತದೇವ ರೂಪಂ ಇದು ಅಮುಷ್ಯ ರೂಪಂ ಅದೇ ರೂಪ ಅವನಿಗೆ ಸೂರ್ಯನಲ್ಲಿರತಕ್ಕಂಥ ಭಗವಂತನಿಗೆ ಯಾವ ರೂಪದಲ್ಲಿರುವೋ ಅದೇ ರೂಪ ಮತ್ತೆ ಅವನಿಗೆ ಎಂಥ ಕಣ್ಣು ಹೇಳಿದವೋ ಅದೇ ಕಣ್ಣು ಅದು ಇವನು ಪಟ್ಟರಿಗ ಅಕ್ಷರ ಅವನು ಪಟ್ಟರಿಗ ಅಕ್ಷರ ಆಯಿತು ಅಲ್ಲಿ ಹಾಡುಗಾರಿದ್ದಾರಲ್ಲ ಅಲ್ಲಿ ಇಲ್ಲಿ ಯಾರು ಹಾಡುಗಾರಂದ್ರೆ ಅದಕ್ಕೆ ಯಾವ ಮನುಷ್ಯಗೆ ಅಲ್ಲಿ ಯಾರು ಹಾಡುಗಾರೋ ಅವರೇ ಇಲ್ಲಿ ಯಾಕೆಂದ್ರೆ ಅಲ್ಲಿ ಬಿಳಿಯಲ್ಲಿ ಭಾರತಿ ಕಪ್ಪಿನಲ್ಲಿ ಭಾರತಿ ಉಸಿರು ಮಂಡಲದಲ್ಲಿ ಬಿಳಿ ಇದ್ದ ಕಣ್ಣಿನಲ್ಲಿ ಬಿಳಿ ಭಾಗದಲ್ಲಿ ಭಾರತಿ ಕೆಂಪು ಭಾರತ ಬಾರದವರು ಅದು ಇನ್ನೂ ಇದ್ದಾರೆ ಯಾವ ಮನುಷ್ಯಗೆ ಆ ರೂಪದಲ್ಲಿ ಯಾರು ಗಾಯಕರೋ ಅವರು ಇವರಿಗೂ ಗಾಯಕರು ಹಾಗಾದ್ರೆ ಎಲ್ಲಕ್ಕಿಂತ ಉತ್ತಮನು ಇಬ್ಬರಿಂದ ದಾಳ ಮಾಡಲ್ಪಟ್ಟವನು ಅವರೇ ಅದನ್ನು ಇಲ್ಲಿ ಇರತಕ್ಕಂಥ ಒಬ್ಬರು ಗೀತನೇ ಆದ ಆಮೇಲೆ ಯಾವ ಮನುಷ್ಯಗೆ ಎಷ್ಟು ತೌಗೆ ಎಷ್ಟು ಎಲ್ಲಾವ ತಂತ್ರವ ಅವರಿಗೆ ಏನೇನು ಹೆಸರು ಹೇಳ್ತೇವೋ ಅದೆಲ್ಲ ಇದ್ದರೂ ಅವರ ಹೆಸರೇ ಎನ್ ನಾಮ ಅವರಿಗೆ ಏನೇನು ನಾಮಗಳನ್ನು ಹೇಳಿದೆವು ಉಪಾಸನೆ ಮಾಡಿ ಉದ್ದು ಕೇಳಿದೆವು ಗೀತ ಉದ್ಗೀತ ಹಾಕಿದೆವು ತನ್ನ ನಾಮ ಅದೇ ಹೆಸರು ಕಣ್ಣಿನಲ್ಲಿ ಇರತಕ್ಕಂಥ ಭಗವಂತ ಹಿಂದೆ ಹೃದಯದಲ್ಲಿ ಇರತಕ್ಕಂಥ ಭಗವಂತ ನಮ್ಗೆ ಗೀತಾಂತ ಪಾತ್ರ ಮಾಡುವಂತ ಹೇಳಿದೆ ಈಗ ಕಣ್ಣಿನಲ್ಲಿ ಇರತಕ್ಕಂಥ ಅವರಿಗೆ ಆಯ್ತು ಈ ಉಪಾಸನೆ ಮಾಡಿದವರಿಗೆ ಆಗ ಸೂರ್ಯಮಂಡಲದಲ್ಲಿ ಭಗವಂತನನ್ನು ಗೀತಾಂತ ಉಪಾಸನೆ ಮಾಡಿದವರಿಗೆ ಸೂರ್ಯಮಂಡಲ ಸುತ್ತ ಆಚರಿಸತಕ್ಕ ದೇವರೋಗದ ಒಡೆತನ ದೇವ ಲೋಕಗಳು ದೇವ ಕಾಮಗಳ ಪ್ರಾಪ್ತಿ ಗಳಿಗೆ ಇದಕ್ಕೆ ಸಲೇಷ ಮಾಂಚೋ ಲೋಕ ದೇಶಾಭಿವೃದ್ಧಿ ಏಕಸ್ಮಾದರ್ವಾಂಚೋ ಲೋಕ ಅಲ್ಲಿ ಸೂರ್ಯನಲ್ಲಿ ಉಪಾಸನೆ ಸೂರ್ಯನಿಗಿಂತ ಮೇಲಿದ್ದದ್ದೆಲ್ಲ ಅವನ ಕೈಗೆ ಹೋಗಿ ಇಲ್ಲಿ ಕಣ್ಣಿನಲ್ಲಿರುವ ಭಗವಂತನ ಉಪಾಸನೆ ಕಣ್ಣಿಗಿಂತ ಕರಗಿದ್ದದ್ದೆಲ್ಲ ಕೈಗೆ ಹೋಗಿ ಕಣ್ಣಿನಿಂದ ಕರೆಯುವುದನ್ನ ಭಗವಂತ ಈಗ ಏಕಸ್ಮಾದ ಸರ್ವಾಂಚೋ ಲೋಕ ಏಕಸ್ಮಾತ್ ಇದರಿಂದ ಕೆಳಕ್ಕೆ ಕಣ್ಣಿನಲ್ಲಿ ಇರತಕ್ಕಂಥ ಭಗವಂತ ನಮ್ಮ ಉಪಾಸನೆ ಮಾಡಿದ್ರಿಂದ ಕಣ್ಣಿನಿಂದ ಕರೆಯುವುದೆಲ್ಲ ನಮ್ಮ ಕೈಗೆ ಹೋಗಿ ಸೂರ್ಯನಿಂದ ಮೇಲೆ ಇರತಕ್ಕಂಥ ಲೋಕಗಳೆಲ್ಲ ಕೈಗೆಟಕಿದ್ದು ಸೂರ್ಯನ ಹಾಗಾಗಿ ಸ್ವರ್ಗದ ಪ್ರಭು ಕೈಗೆಟಕಿದ್ದು ಭೂಮಿಯ ಪ್ರಭು ವಿಶೇಷವೆಂದರೆ ಸ್ವರ್ಗದ ಪ್ರಭು ಕೈಗೆಟಕಿದ್ದು ಭೂಮಿಯಲ್ಲೇ ಇರುತ್ತೇವೆ ಭೂಮಿಯ ಭೋಗ ಕೈಗೆಟಕೋದಿಲ್ಲ ನಮ್ಮ ಕಣ್ಮುಂದೆ ಸುಖ ಬರ್ತಾರೆ ನಮಗೆ ಆ ಸುಖ ಕೊಡಿಲ್ಲ ಯಾಕೆಂದರೆ ಭೂಮಿಯಿಂದ ನಡೆತಕ್ಕಂಥ ಭಗವಂತ ಭಾಷೆ ಮಾಡಿದರೆ ಭೂಮಿಯೆಲ್ಲ ಇದ್ದು ಭೂಮಿಯ ಭೋಗ ಇದ್ದರೆ ಇರತಕ್ಕಂಥ ತಪ್ಪಿ ಇದರಲ್ಲಿ ಆ ಭಗವಂತನ ಕೂತಿದ್ದಾನೆ ಅವರನ್ನು ಸಂತೋಷಪಡಿಸಬೇಕು. ಆ ರಾಜ ಸಿದ್ಧಾಂತವನ್ನು ಬರ್ತಾನೆ, ಸರಿ ಆ ರಾಜನ ಎರಡು ಕಥವಾಗಿ ಎರಡು ಸಹವಾಕ್ಯ ಅಂದ್ರೆ ಸಂಖ್ಯೆಯಲ್ಲಿ ಬರುವಂತಹ ಸಹವಾಕ್ಯವನ್ನ ಅದರಲ್ಲೂ ವಿಶೇಷವಾಗಿ ಮಹಿಳೆಯನ್ನ ಹೆಚ್ಚು ಮಹತ್ವ ಕೊಟ್ಟು ಪ್ರಾಚೀನ ವಾಕ್ಯಗಳಲ್ಲಿ ಶ್ರೇಷ್ಠವಾದ ವಾಕ್ಯವಾಗಿದೆ. ಆದ್ರಿಂದ ವಿದ್ಯಾದೇವತೆ ಅಂತ ಎಲ್ಲಿ ನಾವು ಮಹಿಳೆ ಯಾಕೆ ಶ್ರೇಷ್ಠ ಅಂದ್ರೆ ವಾಲ್ಮೀಕಿ ರಾಮಾಯಣ ಮಾತ್ರ ರಾಮಾಯಣವನ್ನ ಕುಶಲ ವ್ಯವಹಾರವಾದ ತಂತ್ರಿ ಲಯ ಸಂಬಂಧಿತ ವೀಣೆಯಲ್ಲಿ ಬಾರಿಸಿ ರಾಮಾಯಣವನ್ನು ಹೇಳ್ತಿದ್ರು. ವೀಣೆಯಲ್ಲಿ ಏನು ವಿಶೇಷ ಅಂತಂದ್ರೆ ತಂತ್ರಿ ಲಯ ಅಂತ ವೀಣೆಯ ಒಂದು ವೈಶಿಷ್ಟ್ಯ ಏನಂತಂದ್ರೆ ಅದು ಶ್ರುತಿಯನ್ನು ಶ್ರುತಿಬದ್ಧವಾಗಿ ನಾದವನ್ನು ಬಳಸುತ್ತೆ, ಜೊತೆಗೆ ಲಯವನ್ನು ಕೊಡುತ್ತೆ, ಅದನ್ನು ಸಾರವಾಗಿ ಲಯವನ್ನು ಕೊಡಲಿಕ್ಕೆ ಇನ್ನು ಬೇರೆ ವಾಕ್ಯಗಳಲ್ಲಿ ಲಯವನ್ನು ಕೊಡಲಿಕ್ಕೆ ತಾರವನ್ನು ಮತ್ತು ತಾರ ಎರಡನ್ನೂ ಕೂಡ ಏಕಕಾಲದಲ್ಲಿ ಬಳಸಬಹುದಾದಂತಹ ಅತ್ಯಂತ ಪುರಾತನವಾದ ವಾಕ್ಯ. ಅದನ್ನು ವೀಣೆಯನ್ನ ಶ್ರೇಷ್ಠವಾದ ಇನ್ಸ್ಟ್ರೂಮೆಂಟ್ ಅಂತ ವೇದಕಾಲಕ್ಕೆ ಪರಿಗಣಿಸುತ್ತದೆ. ಆದ್ದರಿಂದ ಈ ಉಪನಿಷತ್ತಿರತಕ್ಕ ಗೇಯಿನೇ ವೀಣಾಯಾಮ ಗಾಯನ. ಈ ಮಂದಿ ಅವರಿಗೆ ಉದ್ಗೀತ ಅಂದ್ರೆ ಏನೊಂದು ಗೊತ್ತಿಲ್ಲ, ಭಗವಂತ ಅಂದ್ರೆ ಏನೊಂದು ಗೊತ್ತಿಲ್ಲ, ವೀಣೆ ಬಾರಿಸಿ ಗೊತ್ತಿಲ್ಲ, ವೀಣೆ ಬಾರಿಸ್ತಾರೆ, ಚೆನ್ನಾಗಿ ಬಾರಿಸ್ತಾರೆ. ಅವರು ವೀಣೆಯಲ್ಲಿ ಏನೋ ಒಂದು ಹಾಡನ್ನು ಬಾರಿಸ್ತಾರೆ. ಆಗ ಏತಂತೆ ಗಾಯಂತಿ, ಅವರು ವೀಣೆಯ ಮೂಲಕ ಏನು ನಾದವನ್ನು ಬಳಸ್ತಾರೆ ಆ ನಾದ ಸಂಗೀತ ಅನ್ನೋದು ಅವರಿಗೆ ಗೊತ್ತಿರಲಿ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ನಾನಾದ ವಿದ್ಯಾಚ ವಿದ್ಯಾಚ ಎಂದು ಹೇಳಿದ್ದಾರೆ. ಇಬ್ಬರೂ ಮಾಡ್ತಾರೆ, ಬಹು ಕುರುತಃ ಎಷ್ಟೇ ನಮ್ ವೇದ ಎಷ್ಟನ ವೇದ, ಯಾರಿಗೆ ಭಗವಂತನ ಇದೆ ಅವರು ಭಗವಂತನ ಪೂಜೆಯನ್ನೇ ಮಾಡ್ತಾರೆ, ಯಾರಿಗೆ ಭಗವಂತನ ಅರಿವಿಲ್ಲ ಅವರು ಭಗವಂತನ ಪೂಜೆಯನ್ನೇ ಮಾಡ್ತಾರೆ. ಆದರೆ ಫಲದಲ್ಲಿ ಭೇದ, ನಾನಾದ ವಿದ್ಯಾಚ ವಿದ್ಯಾಚ, ಅರಿವಿನಿಂದ ಬರತಕ್ಕ ಫಲ ಬೇರೆ, ಅರಿವಿಲ್ಲದೆ ಮಾಡಿದ್ರು ಬರತಕ್ಕ ಫಲ ಬೇರೆ. ಹಿಂದೆ ಪ್ರಾರಂಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಅದನ್ನು ಕೂಡ ಹೇಳ್ತಾರೆ, ಏತಂತೇ ಗಾಯಂತಿ, ಅವರಿಗೆ ಗೊತ್ತಿರಲಿ ಗೊತ್ತಿರದೆ ಇರಲಿ ಅವರು ಏತಂ ಉದ್ಗೀತನಾಮುಖರಾಗಿರತಕ್ಕಂಥ ಭಗವಂತನನ್ನೇ ಆ ವೀಣೆ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಧ್ವನಿ ಆ ನಾದ ಅಂತತಃ ಹೇಳುವುದು ಭಗವಂತನನ್ನೇ. ಆದ್ರಿಂದ ಅವರು ಯಾವ ಉದ್ದೇಶದಿಂದ ಆಗಲಿ, ಅವ್ರು ಯಾವ ಅರ್ಥವನ್ನು ಇಟ್ಟುಕೊಂಡೇ ಆಗಲಿ, ಏತಂ ದೇ ಗಾಯಂತಿ, ಅವರು ಅಂತತಃ ಗಾನ ಮಾಡ್ತಾ ಇರುವಂತಹದ್ದು ಭಗವಂತನನ್ನ. ಇದನ್ನ ನಾನು ಹಿಂದೊಮ್ಮೆ ಹೇಳಿದ್ದೆ, ಸಂಗೀತವನ್ನು ಹೇಳಿಕೊಡುವಾಗ ಪ್ರತಿಯೊಂದು ನಾದವನ್ನು ಭಗವತ್ ಪರವಾಗಿ ಅನುಸಂಧಾನ ಮಾಡಬೇಕು ಅಂತ ಬಹಳ ಹಿಂದೆ ಹೇಳಿಕೊಡ್ತೇವೆ. ಸಂಗೀತದಲ್ಲಿ ನಾವು ಬಳಸತಕ್ಕಂಥ ಸ್ತೋಭಾಕ್ಷರಗಳು, ಈಗ ಸಾಮಾನ್ಯದಲ್ಲಿ ಸ್ತೋಭಾಕ್ಷರಿದ್ದಾಗೆ ಸ್ತೋಭಾಕ್ಷರಗಳಿರ್ತವೆ, ಆಲಾಪ ಮಾಡುವಾಗ ಉಪಯೋಗಿಸುವಂತಹ ತರಾನ ಇತ್ಯಾದಿ ಶಬ್ದಗಳು, ಅಥವಾ ನೋಮ್ ನೋಮ್ ನೋಮ್ ಅಂತಕ್ಕಂತಹ ಶಬ್ದಗಳು, ಅಥವಾ ಕಾಲಕ್ಕೋಸ್ಕರ ಕಲಿಕಿದ್ದ ಇತ್ಯಾದಿ ಶಬ್ದಗಳು, ಇವು ಏನು ನಾನಾ ವಿಧವಾದ ಅರ್ಥಶೂನ್ಯವಾದ ಶಬ್ದಗಳನ್ನು ಬಳಸ್ತಾರೆ. ಕಾಲು ಕಲಿಕಿಟ್ಟ ತೋಮ್ ಇವೆಲ್ಲ ನಾದವರು, ಇವು ಸ್ತೋಭಾಕ್ಷರಗಳು ಅಂತಾರೆ. ಸಾಮಾನ್ಯ ಇವು ಅರ್ಥ ಇಲ್ಲದ ಅಕ್ಷರಗಳು, ಸಂಗೀತಕ್ಕೋಸ್ಕರ ಬಳಸುವ ಅಕ್ಷರಗಳು, ಕಾಲದಲ್ಲಿ ಬಳಸುವ, ನಾಟ್ಯದಲ್ಲಿ ಬಳಸುವ, ಅಥವಾ ಆಲಾಪನೆಯಲ್ಲಿ ಬಳಸತಕ್ಕಂತಹ ವ್ಯರ್ಥ ಅಕ್ಷರಗಳು ಸ್ತೋಭಾಕ್ಷರಿಂದ ಮೇಲು ನೋಟಕ್ಕೆ ಯಾವ ಅರ್ಥವನ್ನು ಹೇಳಿದ ಅಕ್ಷರಗಳು, ಆ ಅಕ್ಷರಗಳೆಲ್ಲ ಭಗವತ್ ಪರವಾಗಿ ಅನುಸಂಧಾನ ಮಾಡಬೇಕು ಅಂತ ಹಿಂದೆ ಹೇಳಿಕೊಡ್ತಿದ್ದು ಬಹಳ ಹಿಂದೆ. ಉತ್ತರ ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನ ಕಲಿಸುವ ಕೆಲವು ಪ್ರಭೇದಗಳಲ್ಲಿ ಈಗಲೂ ಅದನ್ನ ಹೇಳ್ತಾರೆ. ನಮ್ಮ ವೈಷ್ಣವ ಪತ್ರಿಕೆ ಪತ್ರಾಧಿಕಾರದಲ್ಲಿ ಅವರು ಬರೇ ಕೃಷ್ಣನ ಮೇಲೆ ಹಾಡು, ಅದನ್ನು ಹಾಡುವುದೆಲ್ಲ ಮುಸಲ್ಮಾನರು, ಆದರೆ ಅದು ಕೃಷ್ಣನ ಮೇಲೆ ಹಾಡಿರುತ್ತೆ ಮತ್ತು ಅದನ್ನೆಲ್ಲ ಬರತಕ್ಕಂತಹ ಸ್ತೋಭಾಕ್ಷರಗಳನ್ನ ಕೃಷ್ಣನ ಪರವಾಗಿ ಅನುಸಂಧಾನ ಮಾಡಬೇಕು ಅಂತ ಇವತ್ತಿಗೂ ಅಲ್ಲಿ ಹೇಳಿಕೊಡುವಂತಹ ಸಂಪ್ರದಾಯ. ಮುಸ್ಲಿಂ ಹಾಡಿದಾಗ ಇದನ್ನು ಹೇಳ್ತಾರೆ, ನಾನು ಕೇಳಿದ್ದೆ ಇದನ್ನು. ನಾವು ಕೃತಿ ಬಂದು ಹಾಡಿದಾಗ ಇಬ್ಬರು ಮುಸ್ಲಿಂ ಹಾಡುಗಾರರು, ಉತ್ತರ ಭಾರತದ ದೊಡ್ಡ ಹಾಡುಗಾರರು, ಅವರು ಹೇಳ್ತಿದ್ರು ನಾವು ಸಂಗೀತದಲ್ಲಿ ನೋಮ್ ನೋಮ್ ಅಂತೇವೆ, ನೋಮ್ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಓಂ ನಮೋ ನಾರಾಯಣಾಯ. ಅದು ಅವರಿಗೆ ಗುರು ಪರಂಪರೆಯಿಂದ ಬಂದಂತಹ ಉಪದೇಶ. ಗುರು ನಾರಾಯಣನ ಉಪವಾಸ ಬರಬಹುದು ಅಲ್ಲವೋ ಅನ್ನೋ ಮಾತು ಬೇರೆ, ಯಾಕಂದ್ರೆ ಅವರು ಮುಸಲ್ಮಾನ್, ಆದರೂ ಅವರಿಗೆ ಅದರ ಭಕ್ತಿ ಇದೆ. ನಾವು ಹಾಡುವುದು ಅದು ಭಗವಂತನ ಗುಣಗಾನ ಅಂತಕ್ಕಂಥ ಅನುಸಂಧಾನ ಇದೆ ಅವರಿಗೆ. ಬಹಳ ಹಿಂದಿನ ವೈಷ್ಣವ ಸಂಗೀತಗಾರರು ಎಷ್ಟೋ ಸಂದರ್ಭಗಳಲ್ಲಿ ನಾವಂತಹ ಕಥೆಯನ್ನು ಕೇಳ್ತೇವೆ, ತುಂಬಾ ಕಥೆಗಳಿವೆ. ಅವರು ದೇವರ ಮುಂದಲ್ಲದೆ ರಾಜರ ಮುಂದೆ ಅವರು ಉದ್ಗೀತ ನಾಮಕನಾದ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಮತ್ತು ಹೃದಯ ಕಮಲದಲ್ಲಿ ಇರತಕ್ಕಂಥ ಭಗವಂತನನ್ನು ಪೂಜೆ ಆಗ್ತಾರೆ. ಆದ್ದರಿಂದಲೇ ವೇದಾಂತದ ಜೊತೆಗೆ ಸಂಗೀತವನ್ನು ಕೊಟ್ಟವರು ಆಚಾರ್ಯ ಮಂತ್ರರು. ಬೇರೆ ಯಾವ ಮತಾಚಾರ್ಯರು ಕೂಡ ಸಂಗೀತವನ್ನ ಹಾಡಿದ್ದು ಹಾಡಿರ್ಬೋದು, ಅವರು ಭಜನೆ ಮಾಡುವುದು ದೇವರ ಸ್ತೋತ್ರ ಮಾಡಿರ್ಬೋದು, ಆದರೆ ಸಂಗೀತಕ್ಕೆ ಇಷ್ಟು ಒತ್ತು ಕೊಡಲಿಲ್ಲ. ಆಚಾರ್ಯರು ಮಾತ್ರ ಸ್ವಯಂ ಸಂಗೀತಕ್ಕೆ ಒತ್ತು ಕೊಟ್ಟು ತಾನು ಸಂಗೀತಕ್ಕೆ ಪ್ರವರ್ತಕ ಆಚಾರ್ಯರಾಗಿ ತಾನು ಕಚೇರಿ ಮಾಡಿದ್ದು ಬೋಧಲಿ ಅಂತಕ್ಕಂಥ ಮಾತು ಬರುತ್ತೆ. ಅದ ಕಾರಣ ಎರಡು. ಒಂದು, ಸಂಗೀತ ಅನ್ನೋದು ಭಗವಂತನ ಉಪಾಸನೆಯ ಬಹಳ ಮುಖ್ಯವಾದ ಸಾಧನಗಳಲ್ಲಿ ಒಂದು. ವೀಣಾವಾದನ ತತ್ವಜ್ಞ ಪರಂ ಬ್ರಹ್ಮಾದಿ ಗಚ್ಚತೆ ಅಂತ ಯಾಜ್ಞವಲ್ಕ ಸ್ಮೃತಿ ಇರೋ ಮಾತಿಲ್ಲ. ಯಾರಿಗೆ ವೀಣೆ ಬಾರಿಸಲಿಕ್ಕೆ ಬರುತ್ತೆ ಅವರು ಭಗವಂತನನ್ನು ಉಳಿಸಿಕೊಳ್ಳುವುದು ಶುಲಕ. ಯಾಕೆಂದ್ರೆ ಸಂಗೀತದ ಮೂಲಕ ಬರತಕ್ಕಂತಹ ಕಾನ್ಸಂಟ್ರೇಷನ್ ಯಾವುದರಲ್ಲೂ ಬರುವುದಿಲ್ಲ. ಇದು ಒಂದು ಕಾರಣ. ಆಚಾರ್ಯರು ಸಂಗೀತ ಗೊತ್ತುಕೊಳ್ಳಿಕ್ಕೆ ಉಪಾಸನೆಯಲ್ಲಿ ಸಂಗೀತ ಬಹಳ ಮಹತ್ವದ್ದು. ಮತ್ತು ಸಂಗೀತ ಗೊತ್ತಿರದೆ ಇದ್ರೆ ಸಾಮವೇದದಿಂದ ಭಗವಂತನ ಬಳಸಬೇಕಾಗುತ್ತದೆ. ಆದ್ದರಿಂದ ಆಚಾರ್ಯರು ಸಂಗೀತ ಗೊತ್ತುಕೊಂಡು ತನ್ನ ಸನ್ಯಾಸಿ ಶಿಷ್ಯರಿಗೆಲ್ಲ ಸಂಗೀತಗಳಿಗೆ ಕೊಟ್ಟಿದ್ದರು. ಆಚಾರ್ಯ ಋಷಿಕೇಶ ತೀರ್ಥರು ನರಹರ ತೀರ್ಥರು ಎಲ್ಲ ದೊಡ್ಡ ಸಂಗೀತಗಾರರು. ಋಷಿಯ ತೀರ್ಥರು ಹಾಡ್ತಿದ್ರು ಅನ್ನೋದು ಮಂತ್ರಿಯಲ್ಲಿ ಬರುತ್ತೆ. ನರಹರ ತೀರ್ಥರು ಹಾಡುಗಳನ್ನು ಬರೆದಿದ್ದಾರೆ. ಹೀಗೆ ಅವರು ಸನ್ಯಾಸಿ ಶಿಷ್ಯರಿಗೆ ಕೂಡ ಸಾಮ ಮತ್ತು ಸಂಗೀತ ಇದರ ಅಭ್ಯಾಸ ಮಾಡಿಸಿದರು. ಮೂರನೇ ಕಾರಣ, ಸಾಮವೇದ ಮುಖ್ಯವಾಗಿ ಸಾಮವೇದದ ಗಾನ ಮಾಡತಕ್ಕಂಥ ಅಧಿಕಾರಿಗಳು ಇಲ್ಲಿ ಈ ಉಪನಿಷತ್ತಲ್ಲಿ ಬಂದ ಹಾಗೆ ವೈದ್ಯರು. ಆದ್ದರಿಂದ ಆಚಾರ್ಯರು ಸಾಮಕ್ಕೆ ಒತ್ತುಕೊಂಡಿದ್ದೆ ಯಾರು ಕೊಡ್ತಾರೆ? ಅದಕ್ಕೋಸ್ಕರ ಆಚಾರ್ಯರು ಸಂಗೀತವನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೋಸ್ಕರ ಆ ಸ್ತೋತ್ರಗಳನ್ನು ಬರ್ತಾರೆ. ಯಾವ ಸ್ತೋತ್ರದಲ್ಲೂ ದೇವರನ್ನು ಬಿಟ್ಟು ಬೇರೆ ಉಲ್ಲೇಖ ಇಲ್ಲ. ಅದನ್ನು ಅವರು ಹಾಡಿದ್ದು ಕೂಡ ದೇವರ ದರ್ಶನಕ್ಕೆ ಹೋಗುವಾಗ, ಯಾತ್ರೆಗೆ ಹೋಗುವಾಗ ದಾರಿಯಲ್ಲಿ ಶಿಷ್ಯರ ಜೊತೆಗೆ ಹಾಡಿಕೊಂಡು ಅಥವಾ ಯಾವುದಾದ್ರೂ ಒಂದು ದೇವರ ಪ್ರತೀಕದ ಮುಂದೆ ನಿಂತು ಹಾಡಿದ್ದು. ಆದ್ದರಿಂದ ಈ ಎಚ್ಚರ ಯಾರಿಗಿದೆ ಅವರು ವೀಣಾಯಾಮ ಪದ್ಯಗಿದೆ ವೀಣಾಯಾಮ ಗಾಯಂತಿ. ವೀಣೆ ಅಂತಂದ್ರೆ ಒಟ್ಟಿನಲ್ಲಿ ಸಂಗೀತ, ಅದು ಪ್ರಧಾನ ಆದ್ರೆ ವೀಣೆ ಅಂತ ಕೇಳಿದೆ ನಾನು. ಒಟ್ಟಿಗೆ ಯಾರೋ ಒಬ್ಬ ಮನುಷ್ಯ ಒಂದೋ ವೀಣೆಯಿಂದ ಒಂದೋ ಬಾಯಿಯಿಂದ ಅಥವಾ ಮೃದಂಗದ ಮೂಲಕ ಅಥವಾ ಕೊಳಲಿನ ಮೂಲಕ ಯಾವುದೇ ಒಂದು ವಾದ್ಯದ ಮೂಲಕ ಅಥವಾ ಹೋಟಲ್ ಆಗಿ ಕಚೇರಿ ಮಾಡ್ತಾನೆ, ಸಂಗೀತ ಹಾಡ್ತಾನೆ. ಅವನು ಅವನು ಹೇಳುವ ನನ್ನ ಆತ್ಮಾನಂದಕ್ಕೋಸ್ಕರ ಅನುಕೂಲ ಅಥವಾ ಆಡಿಯನ್ಸ್ ಅನ್ನು ಪ್ಲೇಸ್ ಮಾಡೋದಕ್ಕೋಸ್ಕರ ಅಂತ ಎರಡೂ ಸುಳ್ಳು. ಆಡಿಯನ್ಸ್ ಅನ್ನ ಖುಷಿಗೊಳಿಸುವುದಕ್ಕೋಸ್ಕರ ಅನ್ನೋದು ಸುಳ್ಳು, ಆತ್ಮಾನಂದಕ್ಕೆ ಅನ್ನೋದು ಸುಳ್ಳು. ಆದರೆ ಎರಡೂ ಸತ್ಯ. ಯಾಕೆಂದ್ರೆ ಆತ್ಮಾನಂದ ಅಂದ್ರೆ ಯಾವಾಗ ಖುಷಿಯಾಗುತ್ತೆ ಅಂದ್ರೆ ನಾನು ಹಾಡಿದ್ದರಿಂದ ನನ್ನೊಳಗಿರತಕ್ಕಂಥ